ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಭರಚಕ್ಕ ಬೆಳಿತಾನ

ಹೂಳೆತ್ತಿ ನುಗ್ಗಿ ನೀ ನಿಲ್ಲು, ರೈತ ನೀನೇ ದೇಶ, ರೈತ ನೀನೇ ದೇಶ, ರೈತ ನೀನೇ ದೇಶ, ನಿನ್ನ ಕಾಯಕ ಮೆಚ್ಚುವ ಈಶ. ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ಆಲಿಸಿ ಮುಂದಿನ ಗೀತೆ ಬಂಗಾರದ ಮನುಷ್ಯ ಚಿತ್ರದ್ದು. ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಾಣಣ್ಣ, ಜಾಣ ಕೇಳಣ್ಣ. ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ. ಸಾಲ ಗೀಲ ಅಂತ ಕೇಳಿದ್ರೆ ಗದ್ದೆ ಮನೆ ಮಡುಗು ಅಂತಾರೆ, ಅಂತಾರೆ. ಬಡ್ಡಿ ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಓಹೋ ಸಾಲ ಕೊಟ್ಟು ಸೂಲ ಹಾಕ್ತಾರೆ. ರಾಶಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು, ರಾಶಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು, ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು, ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು. ಕತ್ತಿನ ದಿನ ದಿನ ದಿನ ಕತ್ತಿನ ದಿನ ದಿನ ದಿನ ಕತ್ತಿನ ಕತ್ತಿನ ಕತ್ತಿನ ಕತ್ತಿನ ಟೋಪು. ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ ಹಳ್ಳ, ತೆನೆ ತೆನೆ ಗೂಡ್ದ್ರೆ ಬಳ್ಳ. ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಾಣ,